ಎಷ್ಟು ತೂಕ ತೂಗಬಹುದು ಸರ್? 25 35 ಕೆಜಿ ಒಳಗೆ ಬರ್ತದೆ ಸರ್. ಅದ್ರೊಳಗೆ ಅಂತರದಲ್ಲಿ ಆವರೇಜ್ 30 ರೂಪಾಯಿ ಅಂತ ಇಟ್ಕೊಳ್ಳಿ. 30 ರೂಪಾಯಿ ಸಿಗಲ್ಲ ಸರ್, ರೇಟ್ ಹೇಳಿದ್ನಲ್ಲ ಸರ್, 16 ರೂಪಾಯಿ. ತೂಕ ಒಂದು 30 ಕೆಜಿ ಬರ್ಬೋದ? 30 ಬರ್ಬೋದು ಸರ್, 25-30 ಬರ್ಬೋದು ಸರ್. ಒಂದು ಗೊನೆ ಸಾಮಾನ್ಯವಾಗಿ ಒಂದು 500 ವರೆಗೂ ಆಗ್ಬೋದು, ಅದ್ರ ತೂಕದ ಪ್ರಕಾರ ಒಂದು 500 ರೂಪಾಯಿ ಆಗ್ಬೋದು? ಆಗ್ಬೋದು ಸರ್. ಹ್ಞೂ ಸರ್, ಈಗ 30 ಕೆಜಿ ಸರ್. 30 × 16 480 ಸೊ ಎಷ್ಟು ಗೊನೆಗಳು ಅಂದ್ರೆ ಈಗ 1200 ಇದಾವ? ಹೌದು ಸರ್, 1200 ಗೊನೆ. ಅಲ್ಲಿಗೆ ನಿಮ್ಗೆ 5 ಲಕ್ಷ ಚಿಲ್ಲರ ಆಗುತ್ತೆ ಸರ್, ಪ್ರಾಫಿಟ್ ಇದೆ. ಪ್ರಾಫಿಟ್ ಇದೆ ಸರ್. ಖರ್ಚು ಏನೇನು ಬರ್ತದೆ? ಖರ್ಚು ಸರ್ ಇದು 5,76,000 ನಿಮ್ಗೆ ನೆಟ್ಟು. ಈಗ 16 ರೂಪಾಯಿದಂಗೆ ನೀವು ಇವತ್ತೇ ಈಗ ಮಾರಿದ್ರು ಸಹಿತ ಆವರೇಜ್ ಅಲ್ಲಿ ಅಂದ್ರೆ ಒಂದು 30 ಕೆಜಿ 35 ಕೆಜಿ ತೂಕದಲ್ಲಿ ಬಂದ್ರು ಸಹಿತ 5,76,000 ನಿಮಗೆ ಆದಾಯ ಇದು ಅಂದ್ರೆ ನಿಮ್ಮ ಇದರ ಪ್ರತಿಫಲ ಅಂತ ಇಟ್ಕೊಳ್ಳಿ. ಖರ್ಚು ಏನೇನು ಖರ್ಚು ಇದೆ ಸರ್? ನೇಗಿಲು ಹೊಡೆಯೋದು, ಟ್ರಿಪ್ ಇಂದು, ಕಂದು ಸರ್, ಸರ್ ಸಸಿ ಸರ್. ಎಷ್ಟು ಖರ್ಚು ಮಾಡ್ತೀರಿ ಕಂದಿಗೆ? ಕಂದಿಗೆ ಸರ್, ಕಂದಿಗೆಲ್ಲ ಒಂದು 24,000 ಹೋಗುತ್ತೆ ಸರ್. 20 ರೂಪಾಯಿ ಒಂದು ಸರ್ ಸಸಿ. 20 ರೂಪಾಯಿಗೆ ಒಂದು? 24,000 ಬರೀ ಕಂದಿಂದ ಆಗುತ್ತೆ ಸರ್. ರಂಟೆ ಹೊಡೆದ ಸರ್, ಅಂತವೆಲ್ಲ ಖರ್ಚುಗಳು ಎಷ್ಟು ಬರ್ತದೆ? ಎಲ್ಲ ಒಂದೂವರೆ ಬರ್ಬೋದು ಸರ್, 150,000 ಖರ್ಚು ಬರ್ಬೋದು. 4 ಲಕ್ಷ ರೂಪಾಯಿ ನಿಮ್ಗೆ ಲಾಭ? ಲಾಭ ಆಗುತ್ತೆ ಸರ್. ಅಂದ್ರೆ G9 ಬಾಳೆ ಬೆಳೆಯುವುದು ಆರ್ಥಿಕವಾಗಿ ನಿಮ್ಮ ಕುಟುಂಬವನ್ನ ಸುಧಾರಿಸ್ಕೊಳ್ಳಿಕ್ಕೆ ಅನುಕೂಲ ಇದೆ? ಹೌದು ಸರ್, ಅನುಕೂಲ ಇದೆ. ನಾವು ಅನುಕೂಲ ಪಡ್ಕೊಂಡಿದ್ವಿ ಸರ್. ಪಡ್ಕೊಂಡಿದ್ವಿ. ಎಂದಾದ್ರೂ ಮಾರ್ಕೆಟ್ ಬೆಲೆ ಕಡಿಮೆಯಾಗಿ ಆಗಿದೆ ಸರ್? ಆಗಿದೆ. ಒಂದು ಟೈಮ್ನಲ್ಲಿ ಸರ್, 2015 2 ರೂಪಾಯಿ ಆಗಿತ್ತು ಸರ್. 2 ರೂಪಾಯಿ 3 ರೂಪಾಯಿ. ಓಹೋ, ಅದು ಆಗುತ್ತೆ ಸರ್. ರೈತರಿಗೆ ಲಾಸನೂ ಆಗುತ್ತೆ ಸರ್, ಲಾಭನೂ ಆಗುತ್ತೆ ಸರ್. ಒಟ್ಟಾರೆ ಮಾರ್ಕೆಟ್ ಸರ್. ರೈತರು ಏನ್ ಜಾಣತನ ಮಾಡಬಹುದು ಮಾರ್ಕೆಟ್ ಅನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡು ಲಾಭ ಮಾಡ್ಕೊಳ್ಬೇಕಪ್ಪ ಅಂತ ಆಲೋಚನೆ ಮಾಡಿದ್ರೆ ಏನ್ ಜಾಣತನ ಮಾಡಬಹುದು ನಾವು ಸರ್? ಜಾಣತನ ಅಂದ್ರೆ ಅದು ಯಾವ ಟೈಮ್ನಲ್ಲಿ ರೇಟ್ ಸಿಗುತ್ತೆ ಆ ಟೈಮ್ನಾಗ ಬರಕ್ ಹಾಕ್ಬೇಕು ಸರ್. ಈ ಶ್ರಾವಣ ಸರ್, ನಾಗರ ಪಂಚಮಿಲಿದ್ದೆ ಸ್ಟಾರ್ಟ್ ಸರ್ ರೇಟ್, ಒಳ್ಳೆ ರೇಟ್ ಇರುತ್ತೆ, ಆ ಟೈಮ್ನಾಗ ಬರಂಗ ಹಾಕ್ಬೇಕು ಸರ್. ಆಮೇಲೆ AC ಸರ್, ಅಲ್ಲಿ ನಮ್ಮ FAO ಮುಖಾಂತರ ಅಲ್ಲಿ ಸರ್ಕಾರದ ಮುಖಾಂತರ ಅಲ್ಲಿ AC ಸ್ಥಾಪನೆ ಮಾಡ್ಕೊಂಡ್ರ, ಅಳವಡಿಸ್ಕೊಂಡ್ರೆ ರೈತರು ಅದ್ರಲ್ಲಿ ಇಟ್ಕೊಂಡು ಕೊಡ್ಬೋದು ಸರ್. ಅದು ರೇಟ್ ಅಂದ್ರೆ ನೀವು ಸ್ಟಾಕ್ ಮಾಡ್ಕೊಂಡು ಹಣ್ಣು ನಾವೇ ಮಾಡಿ ಮಾರ್ಬೋದು ಸರ್. ಹಂಗೆ ನಿಮ್ಗೆ ಅವಕಾಶ ಇದೆಯಾ ಮಾಡ್ಕೊಂಡಿದ್ರೆ? ಇಲ್ಲ ಸರ್, ಇನ್ನು ಆಗಿಲ್ಲ ಸರ್, ಯಾವ್ದು ಆ ರೀತಿ ಯಾವ್ದು ಆಗಿಲ್ಲ. ನಿಮ್ಮ ಪ್ರಕಾರ ಲಕ್ಷ್ಮಣರವರೇ, ಬಾಳೆ ಬೆಳೆಗಾರರು ಆರ್ಥಿಕವಾಗಿ ಸುಧಾರಣೆ ಹೊಂದಬಹುದು? ಹೊಂದಬಹುದು ಸರ್. ಯಾವ್ದೇ ಒಬ್ಬ ರೈತ ನನ್ಗೆ ಅದನ್ ಬೆಳೆದೆ ಇದನ್ ಬೆಳೆದೆ ಕೈ ಸುಟ್ಕೊಂಡೆ ನಾನು ಅಷ್ಟೆಲ್ಲ ಲಾಸ್ ಆದೆ ಹತಾಶನಾಗುವ ಅಗತ್ಯ ಇಲ್ಲ ಸರ್. ಜಾಣತನದಿಂದ ಮಾಡಿದ್ರೆ, ಬುದ್ಧಿವಂತಿಕೆ ಉಪಯೋಗಿಸಿ ಬಾಳೆಯಲ್ಲಿ ಆರ್ಥಿಕವಾಗಿ ಸುಧಾರಿಸಬಹುದು ಸರ್. ಸುಧಾರಣೆ ಆಗಲಿ, ಸುಧಾರಣೆ ಆಗ್ಬೋದು. ನಾವು ಆಗಿದೀವಿ ಸರ್, ನಾವು ಸತತ 20 ವರ್ಷದಿಂದ ಹಿಂಗೆ ಬೆಳಿತೀವಿ ಸರ್ ಬಾಳೆ, ಮುಂದೆ ಬಂದಿದ್ವಿ. ಈಗ ಲಕ್ಷ್ಮಣ್ ರಾವ್ ಅವರು ಈಗ ರೈತ ಉತ್ಪಾದಕ ಸಂಘದ ಕಂಪನಿಯ ಉಪಾಧ್ಯಕ್ಷರು ಇದೀರಿ. ಈ ರೀತಿ ನೀವು ಒಂದು ಮಾಡೆಲ್ ರೈತರಿಗೆ, ಹೌದಾ, ನೀವು ಈ ತರ ಬೇರೆ ಬೇರೆ ರೈತರಿಗೆ ತರಬೇತಿ ಕೊಡೋದಾಗ್ಲಿ, ಪ್ರೇರಣೆ ನೀಡುವಂತದಾಗ್ಲಿ, ಏನಾದ್ರೂ ಚಟುವಟಿಕೆಗಳು ಮಾಡ್ತೀವಿ ಸರ್? ಹೇಳ್ತೀವಿ ಸರ್, ಹೋಗಿ ಹೇಳಿ ಮಾಡಿಸ್ತೀವಿ ಸರ್. ಈಗ ಆಲ್ರೆಡಿ ಒಂದು 5 ಎಕರೆ 6 ಎಕರೆ ಈ ವಾರದಲ್ಲಿ ಬಾಳೆ ಸಸಿ ಇಡಿಸಿ ಸರ್. ತೋಟಗಾರಿಕೆ ಇಲಾಖೆಗೆ ಹೋಗಿ ಉದ್ಯೋಗ ಖಾತ್ರಿಯಲ್ಲಿ ನಿಮಗೆ ಬೆನಿಫಿಟ್ ಇದೆ, ಉದ್ಯೋಗ ಖಾತ್ರಿಯಲ್ಲಿ ಮಾಡಿಕೊಡ್ರಿ ಅಂತೇಳಿ ಅವ್ರನ್ನ ಸಾರ್ನ ಕರೆ, ಸಹಾಯಕ ನಿರ್ದೇಶಕರನ್ನ ಕರೆಸಿ ಹೊಲಗಳಿಗೆಲ್ಲ ವಿಜಿಟ್ ಮಾಡಿಸಿ ಆ ಥರ ಮಾಡಿ ಸರ್. ಸರಿ, ಈಗ ನೀವೊಬ್ಬ ತೋಟಗಾರಿಕೆ ಬೆಳೆಗಾರರಾಗಿ ಆ ತೋಟಗಾರಿಕೆ ಇಲಾಖೆಯಿಂದ ಏನೇನ್ ಸಹಾಯಧನಗಳನ್ನ ತಗೊಳ್ಬಹುದು, ನೀವೇನೇನ್ ತಗೊಂಡಿದ್ರಿ ಸರ್? ನಾವು NRAGಯಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಈ ಸಸಿದ್ ಕೊಡ್ತಾರೆ ಸರ್, ಕಂದಿಂದು, ಡ್ರಿಪ್ ಇಂದ ಬರುತ್ತೆ ಸರ್. ಎಷ್ಟು ಕೊಡ್ತಾರೆ, ಹೇಗೆ ಅದು ಸರ್? ಅದು ಒಂದು ಲೇಬರ್ಗೆ 300 ರೂಪಾಯಿ ಸರ್. ಅದರಂತೆ ಒಂದು ಸಸಿಗೆ ಇಷ್ಟಂತ ಇರುತ್ತೆ ಸರ್, ಅದನ್ನ ತೋಟಗಾರಿಕೆ ಇಲಾಖೆ ಕೊಡ್ತಾರೆ ಸರ್. ಅದು ಅಂದ್ರೆ ಒಬ್ಬ ಕಾರ್ಮಿಕರ ಲೆಕ್ಕದಲ್ಲಿ ವೇಟ್ ಮಾಡ್ಕೊಳ್ತಾರೆ. ಹೌದು ಸರ್. ಎಷ್ಟು ಕಾರ್ಮಿಕರ ಲೆಕ್ಕದಲ್ಲಿ ಇದಾಗಿದೆ ನಿಮ್ಗೆ ಈಗ ಸರ್? ನಂದು ಇನ್ನ ಇದು ಮಾಡಿಸಿಲ್ಲ ಸರ್, ನಾನು ಹಿಂದೆ ಆಗ್ಲೇ ತಗೊಂಡಿದ್ದೆ ಸರ್, ಹಿಂದೆ 10 ವರ್ಷದ ಕೆಳಗೆ ತಗೊಂಡಿದ್ದೆ ಸರ್ ನಾನು. ಹಂಗಾಗಿ ನಾನು ಇದು ಉದ್ಯೋಗ ಖಾತ್ರಿಯಲ್ಲಿ ಮಾಡಿಸಿಲ್ಲ ಸರ್. ಅಂದ್ರೆ ಪ್ರತಿ ವರ್ಷ ಕೊಡುವ ಅವಕಾಶ ಇರ್ತದ? ಹೇಗೆ ಇಲ್ಲ ಸರ್, 10 ಇಯರ್ಸ್ ಆಗ್ಬೇಕಂತ ಸರ್, 10 ವರ್ಷ ಆಗ್ಬೇಕಂತ. 10 ವರ್ಷ ಆಗ, ಒಂದು ಬಾರಿ ತಗೊಂಡ್ರೆ 10 ವರ್ಷ ಕೊಡಲ್ಲ ಅಂತ ಸರ್. ಅಂದ್ರೆ ವರ್ಷ ವರ್ಷ ಇದಕ್ಕೆ ಇಲ್ಲ ಸರ್, ಇಲ್ಲ ಅವಕಾಶ ಇಲ್ಲ. ಮತ್ತೇನ್ ಬೆನಿಫಿಟ್ ಇದಕ್ಕೆ ನಿಮ್ಗೆ ಸರ್? ಬೆನಿಫಿಟ್ ಗೊಬ್ಬರ ಆಗುತ್ತಲ್ಲ ಸರ್, ಈ ಎಲೆ ಎಲ್ಲ ಕಟ್ ಮಾಡಿ ಕೆಳಗೆ ಹಾಕ್ತಿವಲ್ಲ. ಅಲ್ಲ, ಸರ್ಕಾರದಿಂದ ಉದ್ಯೋಗ ಖಾತ್ರಿಯ ಸಹಾಯಧನ ಒಂದು ತಗೊಳ್ಬಹುದು. ಮತ್ತೆ ಬೇರೆ ಇದು ಯಾವ್ದು ಸ್ಕೀಮ್ ಐತೆ ಸರ್? ಒಂದು ನ್ಯಾಷನಲ್ ಸ್ಕೀಮ್ ಒಂದು, ಆ ಸ್ಕೀಮ್ ಕೂಡ ಇದೆ ಸರ್. ಸೆಂಟ್ರಲ್ ಸರ್ಕಾರದಿಂದ ಕೂಡ ಇದೆ. ಅದು ಏನು ಎಷ್ಟು ಕೊಡ್ತಾರೆ ಹೇಗೆ? ಅದು 60,000 ಕೊಡ್ತಾರೆ ಸರ್, ಒಂದ್ ಎಕರೆ 60,000 ರೂಪಾಯಿ. ನೀವು ತಗೊಂಡಿದ್ರಿ ಅದ್ರ ಬೆನಿಫಿಟ್? ಅದು ತಗೊಂಡಿದ್ದೆ ಸರ್, ನಾನು ಹೇಳಿದ್ದೇನೆ, ನಾನು ಎಲ್ಲ ತಗೊಂಡಿನಿ ಸರ್, ಬೆನಿಫಿಟ್ ಎಲ್ಲ ತಗೊಂಡು ಈಗ ನನಗೆ ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಕೊಡ್ತೀನಿ ಅಂದಾರ, ನೆಕ್ಸ್ಟ್ ಈಗ ಅಲ್ಲಿ 10 ವರ್ಷ ಮೇಲೆ ಹಾಕ್ಬೋದು ಸರ್, ನೆಕ್ಸ್ಟ್ ಇಯರ್ ಮತ್ತೆ ಹಾಕ್ತಿವಲ್ಲ ಅವಾಗ ಬೆನಿಫಿಟ್ ತಗೋ ಸರ್. ಈಗ ಬಾಳೆ ಕೊನೆ ಕಟಾವ್ ಆಗ್ತದೆ, ಅದು ಮಾರ್ಕೆಟ್ಗೆ ಹೋಗ್ತದೆ, ಬೇರೆ ಇದರ ವ್ಯಾಪಾರ ಏನೇನ್ ಮಾಡಬಹುದು, ಬೇರೆ ಏನೇನು ಲಾಭವನ್ನು ಮಾಡ್ಕೊಳ್ಬಹುದು ಬಾಳೆ ಬೆಳೆಗಾರರು? ಬಾಳೆ ಬೆಳೆಗಾರ ಸರ್, ಇದು ನಾವು ಏನು ಇದ್ರಲ್ಲಿ ಏನು ಬಾಳೆ ಕೊನೆ ಬಿಟ್ಟು ಸರ್ ಬೇರೆ ಏನು ಲಾಭ ಮಾಡ್ಕೊಂಡಿಲ್ಲ ಸರ್ ಇದ್ರಾಗ. ಬಾಳೆಕಾಯಿ ಚಿಪ್ಸ್ ಮಾಡ್ತಾರ ಸರ್, ಮಾಡಿದ್ರೆ ಆತರದ ಪರ್ಯಾಯ ಉತ್ಪನ್ನಗಳು ಏನಾದ್ರು ಮಾಡಿದ್ರೆ? ಇಲ್ಲ ಸರ್, ನಾವೇನು ವ್ಯಾಲ್ಯೂ ಆಡೆಡ್ ಮೌಲ್ಯವರ್ಧನೆ ನಾವು ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಈ ಬಾಳೆಯ ಎಲೆ ಗಿಲೆ ಏನಾದ್ರು ಮಾರಾಟಕ್ಕೆ ಕಳಿಸ್ತೀರಾ? ಇಲ್ಲ ಸರ್, ಏನಿಲ್ಲ, ಕೆಲವು ಪಟ್ಟಣಗಳಲ್ಲೆಲ್ಲ ಹೋಯ್ತಾರ ಸರ್, ತಗೊಂಡೋಗ್ತಾರೆ. ನಾವು ಇಲ್ಲೇ ತೋಟದಲ್ಲೇ ಗೊಬ್ಬರ ಆಗ್ಲಿ ಅಂತೇಳಿ ಎಲ್ಲ ಕಟ್ ಮಾಡಿ ಹಾಕ್ಬಿಡ್ತೀವಿ ಸರ್, ಒಂದ್ ಟ್ರಂಚ್ಗೆ ಹಾಕ್ಬಿಡ್ತೀವಿ ಅಲ್ಲೇ ಹಾಕ್ಬಿಡ್ತೀನಿ. ಸೊ ಸದ್ಯಕ್ಕೆ ನೀವು ಬಾಳೆಗೊನೆಯ ವ್ಯಾಪಾರವನ್ನ ಮಾತ್ರ, ಅದರ ಹಣಕಾಸಿನ ಲಾಭವನ್ನ ಮಾತ್ರ ತಗೊಳ್ತಿದ್ರಿ, ಪರ್ಯಾಯವಾಗಿ ಮೌಲ್ಯವರ್ಧಿತ ಯಾವ ಚಟುವಟಿಕೆಗಳು ಇಲ್ಲ ಸರ್. ಎಷ್ಟು ಜನ ಕುಟುಂಬ ನಿಮ್ಮ ಮನೆಯಲ್ಲಿ? ಸರ್, ನಮ್ದು ಎಲ್ಲ ಟೋಟಲ್ ನಾವು ಇಬ್ಬರಿದ್ರಿ ಸರ್, ಬ್ರದರ್ ಅಣ್ಣ ತಮ್ಮ, 10 ಜನ ಕುಟುಂಬ ಸರ್ ನಮ್ದು. ಈಗ ಈ ಒಂದು ಬಾಳೆ ತೋಟ ಮಾಡ್ಬೇಕು ಅನ್ನೋದಾದ್ರೆ ಎಷ್ಟು ಜನರ ಬೇಕಾಗ್ತದೆ ಇದ್ ನೋಡ್ಕೊಳಕ್ಕೆ ಮಾಡೋದಕ್ಕೆ? ಇದು ಸರ್ ಸರ್ ವ್ಯವಸಾಯ ಇದು ನೀರಾವರಿ ಅಂದ್ರೆ ಮನೆಗೆ ಎಲ್ಲರೂ ಬೇಕು ಸರ್, ಆದ್ರೂ ಈ ನಮ್ಮ ಆಳುಗಳು ಸಿಗ್ತಾರೆ ಸರ್, ಲೇಬರ್ಸ್. ಏನೇನ್ ಕೆಲಸ ಇರ್ತದೆ ಇದರಲ್ಲಿ? ಇದರಲ್ಲಿ ಸರ್ ಇದರಲ್ಲಿ ಕಳೆ ಬರುತ್ತೆ ಸರ್, ಕಳೆ ತೆಗಿಬೇಕು, ಗೊಬ್ಬರ ಹಾಕತ್ ಸರ್, ಎರೆಹುಳು ಗೊಬ್ಬರ ಆಗ್ಲಿ ಯಾವ ಗೊಬ್ಬರ ಆಗ್ಲಿ ಲೇಬರ್ದ ಐತೆ ಸರ್. ಸೊ ಲೇಬರ್ಸ್ ಬೇಕು? ಬೇಕು ಸರ್, ಲೇಬರ್ಸ್ ಬೇಕು. ಒಬ್ರು ಇಬ್ರು ಇದನ್ನ ಮೇಂಟೈನ್ ಮಾಡಕ್ ಆಗಲ್ಲ? ಆಗಲ್ಲ, ಲೇಬರ್ಸ್ ಬೇಕು ಸರ್. ಲೇಬರ್ ಬೇಕೇ ಬೇಕಾಗ್ತದೆ. ಇದಂತೂ ಒಂದು ನಾವು 1 ಎಕರೆ ಇಟ್ಟಿ ಸರ್ ನಾವು ಮಾಡ್ತೀವಿ, ಈಗ 5 ಎಕರೆ ಇಟ್ಟಿವಿ ಅಂದ್ರೆ ಲೇಬರ್ ಬೇಕು ಸರ್. ಕೊನೆಯದಾಗಿ ಏನ್ ಪ್ರಶ್ನೆ ಅಂದ್ರೆ, ಈಗ ಇವತ್ತಿನ ಹೊಸ ತಲೆಮಾರಿನ ಯುವಕರು ಹೌದ್ ಸರ್ ಒಂದ್ ಕಡೆಗೆ ನಗರ ಕಡೆಗೆ ಹೋಗ್ತಾರೆ, ಎಲ್ಲೇನೋ ಕೆಲಸ ಮಾಡಿ ಜೀವನ ಮಾಡೋಣ, ದುಡ್ಡು ಮಾಡೋಣ ಅಂತ ಹೋಗ್ತಾರೆ. ಅವ್ರದ್ದು ಭೂಮಿ ಇರುತ್ತೆ, ಕೃಷಿ ಇರ್ತದೆ, ಎಲ್ಲ ಇರ್ತದೆ, ಆದ್ರೆ ಇಲ್ಲಿಂದ ಅದನ್ನ ತೊರೆದು ಹೋಗುವಂತವ್ರು ಇರ್ತಾರೆ. ನಿಮ್ಮಲ್ಲಿ ಈ ತರದ ಸಮಸ್ಯೆ ಇದೆಯಾ? ಅದು ಅಥವಾ ಅದನ್ನ ಸಮಸ್ಯೆ ಅನ್ಕೊಳ್ಬಾರ್ದು, ಅವ್ರು ಬದಲಾದ ಬದುಕಿಗೆ ಹೋಗ್ತಾ ಇದಾರೆ, ಆದ್ರೆ ಕೃಷಿಯನ್ನ ತೊರಿತಾ ಇದಾರೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ನೀವೇನಾದ್ರು ಅಂತವ್ರಿಗೆ ತಿಳಿ ಹೇಳೋದು ಈ ಭೂಮಿಯಲ್ಲಿ? ಮಾದರಿ ನಾನೇ ಸರ್, ನನ್ ಮಗ ಒಬ್ಬ ಎಂಪ್ಲಾಯ್ ಸರ್, ಓದಿದಾನ, ಸಿಟಿಗೆ ಹೋಗಕ್ ನಾವು ಬಿಟ್ಟಿಲ್ಲ, ನಾವ್ ಇದ್ರಲ್ಲೇ ಸುಧಾರಿಸ್ಕೊಂಡಿವಿ, ಮೇಲೆ ಬಂದಿವಿ. ನನ್ ಮಕ್ಳು ಕೂಡ ನಾನ್ ಬಿ ಮಠ ಓದ್ಸಿನ್ ಸರ್. ಹೌದಾ? 3 ಒಬ್ರು ಹೆಣ್ಮಕ್ಳು, ಒಬ್ ಗಂಡ ಮಗ ಬಂದು ಬಿ ಎ ಸರ್, ಮಗಂದು ಬಿಇ ಇಂಜಿನಿಯರಿಂಗ್. ಮಕ್ಳು ಡಿಪ್ಲೊಮಾ ಮಾಡ್ಸಿನ್ ಸರ್, ಇದೇ ಕೃಷಿಯಲ್ಲೇ, ಬೇರೆ ಇದ್ರಲ್ಲೆಲ್ಲ ಇಲ್ಲೆಲ್ಲ ಜಾಬ್ನಾಗ, ಮಗ ಜಾಬ್ನಾಗ ಸರ್. ಆದ್ರೂ ನಾವು ಹೊರಗಡೆ ಕಳಿಸಿಲ್ಲ ಸರ್, ಇಲ್ಲೇ JSW ಎಂಪ್ಲಾಯ್ ಸರ್. ಹಾಗೆ ಯುವಕರು ಏನಾದ್ರು ತರಬೇತಿ ಬೇಕು, ಲಕ್ಷ್ಮಣರವ್ರನ್ನ ನೋಡೋಣ, ಮಾತಾಡೋಣ, ನಂದು ಒಂದಿಷ್ಟು ಭೂಮಿ ಇದೆ ಅಂತ ಹೇಳಿ ಯಾರಾದ್ರೂ ಬಂದು ನಿಮ್ ಜೊತೆ ಮಾತಾಡ್ತಾರ? ಇಂಟ್ರಾಕ್ಷನ್ ನಡೀತಿದ್ಯಾ? ಬರ್ತಾರ ಸರ್, ಬರ್ತಾರ ಸರ್, ಬಂದು ಯುವಕರು ಕೇಳ್ತಾರ ಸರ್. ಈಗ ಅದೇ ನಮ್ಮ ಮೂಕ ಸರ್, ಮೊನ್ನೆ ಅಡಿಕೆ ಬಾಳೆ, ಈಗ ಅವ್ರ ತೋಟ ನೆಕ್ಸ್ಟ್ ಐತಿ. ಒಳ್ಳೇದು ಲಕ್ಷ್ಮಣರವ್ರೆ, ನಿಮ್ಮ ಸಂದರ್ಶನದಿಂದ ಬಹಳಷ್ಟು ಉಪಯುಕ್ತವಾಗಿರ್ತಕ್ಕಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ಒಬ್ಬ ಸಾಮಾನ್ಯ ರೈತರು 1 ಎಕರೆ ಭೂಮಿ ಇತ್ತು, ಒಂದಿಷ್ಟು ನೀರು ಇತ್ತು, ಮಾಡ್ಬೋದು ಸರ್. ಬಾಳೆ ಬೆಳೆಯನ್ನ ಮಾಡ್ಕೊಂಡ್ರೆ ಲಾಭದಾಯಕವಾಗಿ ಮಾಡ್ಬೋದು, ಆರ್ಥಿಕವಾಗಿ ಸುಧಾರಿಸಬಹುದು, ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡಿ ಮಾಡ್ಬೇಕು ಸರ್. ಆಮೇಲೆ ಈರುಳ್ಳಿ ಕೂಡ ಲಾಭ ಐತೆ ಸರ್, ಶೇಖರಣ ಕೊಟ್ಟಿಗೆ ಮಾಡ್ಕೊಳ್ಬೇಕು. ಯಾವಾಗ ರೇಟ್ ಬರುತ್ತೆ ಸರ್ ಅವಾಗ ತೆಗೆದು ಮಾರ್ಬೇಕು, ಹಂಗಂದ್ರೆ ಮಾತ್ರ ರೈತನಿಗೆ ಲಾಭ ಆಗತ್ತೆ. ಒಳ್ಳೇದು ಲಕ್ಷ್ಮಣರವರೇ, ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಬಾಳೆ ಬೆಳೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಲಾಭದಾಯಕ G9 ಬಾಳೆ ಬೆಳೆ ಅನುಭವ ಕುರಿತು ಸಂಡೂರು ತಾಲೂಕಿನ ಯಶವಂತನಗರದ ಶ್ರೀ ಎಂ ಲಕ್ಷ್ಮಣರಾವ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ರೈತ ಬಾಂಧವರೇ, ಈಗ ಕೃಷಿ ಗೀತೆಗಳನ್ನು ಕೇಳೋಣ.